ತರಂಗಾಂತರ 275.5 ಮೀಟರ್ಗಳು 1089 kHz ಹಾಗೂ ಎಫ್ಎಂ ಬ್ಯಾಂಡಿನ ಕಂಪನಾಂಕ 100.3 MHz. ಇದು ಆಕಾಶವಾಣಿಯ ಮಂಗಳೂರು ಕೇಂದ್ರದ ಪ್ರಸಾರ. ಈಗ ಸಮಯ 6:50.53 ಸೆಕೆಂಡುಗಳು. ಇದೀಗ ನಮ್ಮ ರೈತ ಬಾಂಧವರಿಗಾಗಿ ಕಿಸಾನ್ ವಾಣಿ ಕಾರ್ಯಕ್ರಮ. ರೈತ ಬಾಂಧವರಿಗೆಲ್ಲ ನಮಸ್ಕಾರ. ಇಂದಿನ ಕಿಸಾನ್ ವಾಣಿ ಕಾರ್ಯಕ್ರಮಕ್ಕೆ ಪ್ರೀತಿಯ ಸ್ವಾಗತ. ಇಂದಿನ ಸಂಚಿಕೆಯಲ್ಲಿ ಡ್ರ್ಯಾಗನ್ ಫ್ರೂಟ್, ಈ ಹಣ್ಣಿನ ಕೃಷಿ ಕುರಿತು ಮೂಡಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರೊಂದಿಗೆ ಸಂದರ್ಶನ, ಬಳಿಕ ಕೃಷಿ ಮಾಹಿತಿ ಹಾಗೂ ಭಕ್ತಿಗೀತೆಗಳನ್ನು ಕೇಳಲಿದ್ದೀರಿ. ಮನೆ ಬೇಕು, ಸ್ವಂತದ್ದು, ಫಾರಿನ್ ಡಿಗ್ರಿ, ನಮ್ಮವರ ಜೊತೆ ರಜೇರಿ, ನನ್ ಕನಸು ಇದೆ. ಅದೆಷ್ಟು ಎಷ್ಟು ಎಷ್ಟು ಎಷ್ಟು ಆದ್ರೆ ನಮಗ್ಯಾವುದೇ ಚಿಂತೆ ಇಲ್ಲ. ಸ್ಮಾರ್ಟ್ ಜನರ ಪ್ರಯಾರಿಟಿ ಕ್ಲಿಯರ್ ಇದೆ, ಉಳಿದದ್ದೆಲ್ಲ ಆಮೇಲೆ. ಮೊದಲು LIC. तकनीकी सलाह लेकर घर बनाया, इसलिए ये सलामत है. वरना आज ही अपना भूकंप जोन जानिए और किसी स्ट्रक्चरल इंजीनियर से सलाह लीजिए. भूकंप में घर सुरक्षित तो आप सुरक्षित. आपके हित में तत्पर NDMA. ಮದುವೆ ಸೀಸನ್ ಸ್ಟಾರ್ಟ್ ಆಗ್ತಾ ಇದೆ, ಇನ್ನು ಸ್ಯಾರೀಸ್ ಡ್ರೆಸ್ಸಸ್ ಎಲ್ಲ ಎಲ್ ತಗೊಳ್ಳೋದು? ನಿಮ್ಮ ಕ್ವೆಶನ್ ಮಾರ್ಕ್ಗೆ ಎಲ್ಲಿದೆ ಫುಲ್ ಸ್ಟಾಪ್? ನಿಮ್ಮ ಎಲ್ಲಾ ಒಕೇಶನ್ಸ್ ಗೂ ಸೂಟ್ ಆಗುವಂತಹ ವೈಡ್ ವೆರೈಟಿ ಡಿಸೈನ್ಸ್ ಗಳು, ಮದುವೆ, ಮೆಹಂದಿ, ರಿಸೆಪ್ಷನ್ ಪಾರ್ಟಿ, ಹೀಗೆ ಎಲ್ಲಾ ರೀತಿಯ ಶುಭ ಸಮಾರಂಭಗಳಿಗೆ ಬೇಕಾದ ವೈವಿಧ್ಯಮಯ ಕಲೆಕ್ಷನ್ಸ್ ನೊಂದಿಗೆ ಬರ್ತಾ ಇದೆ. ಭಾಗ್ಯಲಕ್ಷ್ಮಿ ಸಿಲ್ಕ್ಸ್ ಇದೇ August 21 ಮುಲ್ಕಿ ಬಸ್ ಸ್ಟ್ಯಾಂಡ್ ಬಳಿ ಇರೋ ರಾಜ್ ಪ್ಯಾಲೇಸ್ ನಲ್ಲಿ ಶುಭಾರಂಭಗೊಳ್ಳಲಿದೆ. ನೋಡ್ರಪ್ಪ, ಅವನು 1,000,000,000 / 10,000,000 ಅಂತಾರೆ, ಹಂಗೆ ನಾವು ಕೂಡ ಯಾಕಾಗ್ಬಾರ್ದಲ್ಲ? ಅದ್ ಹೆಂಗಾಯ್ತದ ಅಧ್ಯಕ್ಷರೇ? ನಮ್ ದೇಹದ ಪ್ರತಿ ಅಂಗಾಂಗೂ ಅತಿ ಅಮೂಲ್ಯ. ನಾವು ಸತ್ ಮೇಲೆ ಇವೆಲ್ಲ ಮಣ್ಣು ಬೂದಿ ಆಗ್ಬದ್ಲು ನಮ್ಮ ಅಂಗಾಂಗಗಳು ಒಂದಿಷ್ಟು ಜನಕ್ಕೆ ಮರುಜೀವ ಕೊಡುತ್ತೆ ಅಂತಾದ್ರೆ ನಾವೆಲ್ಲ ಅಂಗಾಂಗ ದಾನ ಮಾಡೋಣ. ನಾವು ನಮ್ ದೇಹದ ಅಂಗಾಂಗಗಳನ್ನ ದಾನ ಮಾಡುವ ಪ್ರತಿಜ್ಞೆ ಇವತ್ತೇ ಮಾಡೋಣ ಕಟ್ರಲ್ಲ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಇದೀಗ ಡ್ರ್ಯಾಗನ್ ಫ್ರೂಟ್, ಈ ಹಣ್ಣಿನ ಕೃಷಿ ಕುರಿತು ಮೂಡಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರೊಂದಿಗಿನ ಸಂದರ್ಶನ ಕೇಳೋಣ. ರಾಜವರ್ಮ ಬೈಲಂಗಡಿಯವರೇ ನಮಸ್ಕಾರ. ನಮಸ್ಕಾರ. ಸಾಮಾನ್ಯವಾಗಿ ವಿದೇಶಿ ಹಣ್ಣು ಅಂದ ತಕ್ಷಣ ನಮಗೆ ನೆನಪಾಗುವಂತಹದ್ದು ಈ ರಂಬುಟಾನ್ ಎನ್ನುವಂತಹದ್ದು. ಇದು ಇತ್ತೀಚಿನ ವರ್ಷಗಳಲ್ಲಂತೂ ಅಡಿಕೆ ತೋಟದಲ್ಲಿ ಅಥವಾ ತೆಂಗಿನ ತೋಟದಲ್ಲಿಯೂ ಕೂಡ ಮಿಶ್ರ ಬೆಳೆಯಾಗಿ ಬೆಳೆಯುವಂತಹ ಒಂದು ಪ್ರಯತ್ನ, ಮತ್ತು ಪ್ರತ್ಯೇಕವಾಗಿ ಕೂಡ ನೆಟ್ಟು ಬೆಳೆಸುವಂತಹ ಒಂದು ಪ್ರಯತ್ನವನ್ನು ನಮ್ಮ ರೈತರು ಮಾಡಿದ್ದಾರೆ. ಹೌದು. ಆದರೆ ಡ್ರ್ಯಾಗನ್ ಫ್ರೂಟ್ ಎನ್ನುವಂತಹದ್ದು ಮತ್ತೆ ಇತ್ತೀಚೆಗೆ ಹೆಚ್ಚು ಕೇಳಿ ಬರ್ತಾ ಇರುವಂತಹ ಒಂದು ಹಣ್ಣಿನ ಬೆಳೆ. ಏನಿದು ಡ್ರ್ಯಾಗನ್ ಫ್ರೂಟ್ ಎನ್ನುವಂತಹದ್ದು, ಹಾಗೂ ಇದರ ಒಂದು ವಿಶೇಷತೆ ಏನು, ಯಾವ ರೀತಿ ಇದರ ಕೃಷಿಯನ್ನು ಮಾಡಬೇಕು, ಏನೇನು ಸಮಸ್ಯೆಗಳು ಬರ್ತವೆ, ಈ ವಿಚಾರವಾಗಿ ಇವತ್ತು ಮಾತನಾಡಬೇಕಾಗಿದೆ. ಹೇಳಿ, ಡ್ರ್ಯಾಗನ್ ಫ್ರೂಟ್ ಅಂದರೆ ಏನು, ಅದರ ಒಂದು ವಿಶೇಷತೆ ಏನು? ನೋಡಿ, ಇದು ಒಂದು ಕಳ್ಳಿ ಜಾತಿ ಸೇರಿದಂಥ ಒಂದು ಸಸ್ಯ, ಕ್ಯಾಕ್ಟಸ್ ಅಂತ ಹೇಳ್ತಾರೆ ಇಂಗ್ಲೀಷ್ನಲ್ಲಿ. ಇದು ನಿಜವಾಗಿ ಮರುಭೂಮಿಯಲ್ಲಿ ಬೆಳೆಯುವಂಥ ಒಂದು ತನ್ನಷ್ಟಕ್ಕೆ ತಾನೇ ಬಂದು ಬರುವಂಥ ಬೆಳೆ. ಇದನ್ನು ಇದರಲ್ಲಿ ಹಣ್ಣಾಗ್ತದೆ, ಕ್ರಮೇಣ ಜನರು ಅದನ್ನು ಬಳಸಲಿಕ್ಕೆ ಪ್ರಾರಂಭ ಮಾಡಿದ ಮೇಲೆ ಕೃಷಿಯಾಗಿ ಮಾಡಿದ್ದಾರೆ. ನಿಜವಾಗಿ ಈ ಒರಿಜಿನೇಟೆಡ್ ಎಲ್ಲಿಂತ ಹೇಳುವಂಥದ್ದು ಯಾರಿಗೂ ಮೂಲ ಗೊತ್ತಿಲ್ಲ. ಆದರೆ ಪೆರು ದೇಶ, ಮೆಕ್ಸಿಕೋ, ಸೌತ್ ಏಷ್ಯಾ, ಸೌತ್ ಈಸ್ಟ್ ಏಷ್ಯಾ, ಯುನೈಟೆಡ್ ಸ್ಟೇಟ್ಸ್ ಮತ್ತು ಆಸ್ಟ್ರೇಲಿಯಾ ದೇಶಗಳಲ್ಲಿ ಇದನ್ನು ತುಂಬ ಬೆಳೀತಾ ಇದ್ದಾರೆ. ಇತ್ತೀಚೆಗೆ ಮಲೇಷ್ಯಾ, ಸಿಂಗಾಪುರ, ಶ್ರೀಲಂಕಾಗಳಲ್ಲಿ ಕೂಡ ದೊಡ್ಡ ಮಟ್ಟದಲ್ಲಿ ಬೆಳೆದು ಮಾರ್ಕೆಟಿಗೆ ಹಾಕ್ತಾರೆ ಮತ್ತು ಯೂಸ್ ಮಾಡುವಂಥ ಕೆಲಸವನ್ನು ಮಾಡ್ತಿದ್ದಾರೆ. ಇದು ಇದರಲ್ಲಿ ನೋಡಿ ಮೂರು ಥರದ ಹಣ್ಣುಗಳು ಬರ್ತವೆ, ಅಂದ್ರೆ ಮೂರು ಜಾತಿ ಇದಾವೆ. ಈ ತಳಿ ವೈವಿಧ್ಯತೆ ಬಗ್ಗೆ ಮಾತನಾಡೋದನ್ನ ಮೊದಲು ಇದರ ಒಂದು ವಿಶೇಷತೆ ಏನು, ನಮ್ಮ ಆರೋಗ್ಯ ದೃಷ್ಟಿಯಿಂದ ಇದರ ವಿಶೇಷತೆ ಏನು? ನೋಡಿ, ಇದರಲ್ಲಿ ಸಕ್ಕರೆ ಅಂಶ ಕಡಿಮೆ ಇರುವುದರಿಂದ ಇದನ್ನು ಶುಗರ್ ಇದ್ದವರು ಕೂಡ ತುಂಬಾ ಸೇವನೆ ಮಾಡಬಹುದು. ಮತ್ತೆ ಇದರ ಪ್ರಕಾರ, ಆಯುರ್ವೇದಿಕ ಪ್ರಕಾರ, ಕ್ಯಾನ್ಸರ್ನವರಿಗೆ ಇದನ್ನು ಜಾಸ್ತಿ ಪ್ರಮಾಣದಲ್ಲಿ ಅಂದ್ರೆ ನಿತ್ಯ ಯೂಸ್ ಮಾಡಿದಾಗ ಕ್ಯಾನ್ಸರ್ನ ಈ ಬೆಳವಣಿಗೆ ಕುಂಠಿತ ಆಗ್ತದೆ ಅಂತ ಹೇಳುವಂಥದ್ದು. ಪೂರ್ವ ಕಡಿಮೆ ಆಗ್ತದೆ ಅಂತ ಹೇಳುವುದಿಲ್ಲ, ಅದರದ್ದು ಕುಂಠಿತ ಆಗ್ತದೆ. ಹೌದು, ಇದನ್ನು ನೇರವಾಗಿ ಕೂಡ ತಿನ್ಲಿಕ್ಕೆ ಆಗ್ತದೆ, ಆದರೆ ಒಂದು ಸ್ವಲ್ಪ ಟೇಸ್ಟ್ ಒಂದ್ಸಲ ಶುಗರ್ ಟೈಪ್ ಬರ್ತದೆ. ಇದನ್ನು ಜ್ಯೂಸ್ ಮಾಡಿ ಕುಡಿಲಿಕ್ಕೆ ಬರ್ತದೆ. ಜ್ಯೂಸ್ ಮಾಡುವಾಗ ನೇರ ಜ್ಯೂಸ್ ಮಾಡಿದ ಮೇಲೆ ಅದಕ್ಕೆ ಒಂದಷ್ಟು ಐಸ್ ಕ್ರೀಮ್ ಅನ್ನು ಹಾಕಿದಾಗ ಒಂದು ವಿಶೇಷವಾದಂತಹ ಪಾನೀಯ ಸಿಗ್ತದೆ, ಟೇಸ್ಟ್ ಬರ್ತದೆ. ಜೊತೆಗೆ ಕಾಕ್ಟೈಲ್ ಮಾಡಿ ಕೂಡ ಇದನ್ನು ಯೂಸ್ ಮಾಡಬಹುದು. ಇನ್ನೊಂದು ಏನು ಅಂತ ಹೇಳಿದ್ರೆ, ಆಯುರ್ವೇದಿಕದಲ್ಲಿ ಹೇಳ್ತಾರೆ ಇದನ್ನು ಮುಖದ ಮಚ್ಚೆಗಳು ಏನು ಹೋಗಲಾಡಿಸುವುದಕ್ಕಾಗಿ ಕೂಡ, ಹೌದು, ಫೇಸ್ ಅದನ್ನು ಕೂಡ ಮಾಡ್ಲಿಕ್ಕೆ ಆಗ್ತದೆ ಅಂತ ಹೇಳ್ತಾರೆ. ಹೀಗಾಗಿ ಇದು ಬಹು ಉಪಯೋಗಿ ಹಣ್ಣು. ಈಗ ಹಣ್ಣುಗಳ ರಾಜ ಮಾವಿನ ಹಣ್ಣು ಅಂತ ಹೇಳಿದ್ರು ಕೂಡ ಭಾರತದಲ್ಲಿ ಮಾವಿಗೆ ಜಾಸ್ತಿ ಇಂಪಾರ್ಟೆನ್ಸ್ ಉಂಟು. ಈಗ ಕ್ರಮೇಣ ಅದರ ಜಾಗವನ್ನು ಬೇರೆ ಬೇರೆ ಹಣ್ಣುಗಳು ಆಕ್ರಮಿಸ್ತಾ ಬಂದಿದ್ದಾವೆ. ಉದಾಹರಣೆಗೆ ರಂಬೂಟನ್, ಮ್ಯಾಂಗೋಸ್ಟಿನ್, ತುಂಬಾ ಅತಿ ರುಚಿಯಾದ ಹಣ್ಣುಗಳು, ಮತ್ತೆ ಅದೇ ಸಮಯದಲ್ಲಿ ಸಿಗ್ತದೆ, ಮತ್ತೆ ಬಹಳ ದಿವಸ ಅದನ್ನು ಕೆಡದೆ ಇಡ್ಲಿಕ್ಕೆ ಆಗ್ತದೆ. ಹೀಗಾಗಿ ಈ ಮಾವಿನ ಹಣ್ಣಿನ ಜೊತೆಗೆ ಇದು ಕೂಡ, ಹೌದು, ಇದು ಬರ್ತಾ ಇದೆ. ಜೊತೆಗೆ ಈಗ ಇದು ಡ್ರ್ಯಾಗನ್ ಫ್ರೂಟ್ ಕೂಡ ಬರ್ತಾ ಉಂಟು. ಮತ್ತೆ ಈ ಡ್ರ್ಯಾಗನ್ ಫ್ರೂಟ್ ಅಂತ ಹೇಳಿದ್ರೆ ಯಾಕೆ ಇದಕ್ಕೆ ಜಾಸ್ತಿ ಇಂಪಾರ್ಟೆನ್ಸ್ ಕೊಡಬೇಕು ಅಂತ ಹೇಳಿದ್ರೆ, ಬೆಳಿಲಿಕ್ಕೆ ಸುಲಭ, ಖರ್ಚು ಕಡಿಮೆ, ಒಣ ಭೂಮಿಯಲ್ಲಿ ಕೂಡ ಇದನ್ನು ಬೆಳಿಲಿಕ್ಕಾಗ್ತದೆ. ಹೀಗಾಗಿ ಜನ ಇದಕ್ಕೆ ಜಾಸ್ತಿ ಈಗ ಆಕರ್ಷಣೆ ಮಾಡ್ತಾ ಇದ್ದಾರೆ. ಜನ ಕೂಡ ಒಂಥರ ಆ ಹಣ್ಣನ್ನು ನೋಡಿದ ತಕ್ಷಣ ತಿನ್ನಬೇಕು, ಏನಪ್ಪ ಒಂದು ವಿಚಿತ್ರ ಹಣ್ಣು ಅಂತ ಹೇಳುವಂತದ್ದೊಂದು ಕಾಣ್ತದೆ. ನಿಜವಾಗಿ ಇದಕ್ಕೆ ಡ್ರ್ಯಾಗನ್ ಫ್ರೂಟ್ ಅಂತ ಬಂದಿದೆ, ಆದರೆ ಚೀನಾದ ಡ್ರ್ಯಾಗನ್ಗೂ ಇದಕ್ಕೂ ಯಾವುದೇ ಸಂಬಂಧ ಇಲ್ಲ. ಸರಿಗ ಈ ತಳಿಯ ಬಗ್ಗೆ ಹೇಳಿ, ಈಗ ಮೂರು ತಳಿಗಳು ಇದರಲ್ಲಿ ಲಭ್ಯ ಅಂತ. ಹೌದು ನೋಡಿ, ಇದರಲ್ಲಿ ಮೂರು ತಳಿ ಇದೆ. ಒಂದು ಪಿಂಕ್ ಸ್ಕಿನ್, ಮತ್ತೆ ಇನ್ಸೈಡ್ ವೈಟ್ ಫ್ಲಶ್ ಇರ್ತದೆ, ಒಳಗಿನ ಭಾಗ ಬಿಳಿ, ಒಳಗೆ ಬಿಳಿ ಇರ್ತದೆ, ಸಣ್ಣ ಬೀಜಗಳಿರ್ತವೆ. ಇನ್ನೊಂದು ರೆಡ್ ಸ್ಕಿನ್ ಇರ್ತದೆ, ಜೊತೆಗೆ ಒಳಗಡೆ ರೆಡ್ ಫ್ಲಶ್ ಇರ್ತದೆ, ಅದರಲ್ಲಿ ಕೂಡ ಬೀಜ ಅದೇ ಟೈಪ್ ಇರ್ತದೆ, ತುಂಬಾ ರುಚಿ ಇರ್ತದೆ. ಇನ್ನೊಂದು ಯೆಲ್ಲೋ ಸ್ಕಿನ್ ಇದೆ ಹೊರಗಡೆ, ಒಳಗಡೆ ಇದು ವೈಟ್ ಬರ್ತದೆ. ಇದು ಮಾತ್ರ ಅಪರೂಪದಲ್ಲಿ ಅಪರೂಪ, ಅದು ಬಹಳಷ್ಟು ಎಲ್ಲ ಕಡೆ ಸಿಗ್ತಾ ಇಲ್ಲ. ಈ ಆಮೇಲೆ ಮೇಲೆ ಹೇಳಿದಂತೆ ಕೆಲವು ಊರುಗಳಲ್ಲಿ ಮಾತ್ರ ಸಿಗ್ತಾ ಉಂಟು, ಅದು ತುಂಬಾ ಟೇಸ್ಟಿ ಆಗಿರ್ತದೆ. ಆ ತರದ ಮೂರು ವೆರೈಟಿಯ ಹಣ್ಣುಗಳು ಇದರಲ್ಲಿ ಇದಾವೆ. ಹೆಚ್ಚು ಪ್ರಚಲಿತದಲ್ಲಿರುವಂತಹದ್ದು ಈ ಪಿಂಕ್ ವೆರೈಟಿ, ಪಿಂಕ್ ಅಂಡ್ ರೆಡ್. ರೆಡ್ ರೆಡ್ ಈ ನಮ್ಮ ಭಾರತದಲ್ಲಿ ಸಿಗುವಂತದ್ದು ಈ ಎರಡು ಮಾತ್ರ. ಇವನ್ ಮಲೇಷ್ಯಾ, ಶ್ರೀಲಂಕಾ, ಸಿಂಗಾಪುರಗಳಲ್ಲಿ ಕೂಡ ಸಿಗುವಂತದ್ದು ಇದು ಎರಡು ವೆರೈಟಿಗಳು ಮಾತ್ರ. ಸರಿ, ಈಗ ಇದನ್ನ ಕೃಷಿ ಮಾಡುವುದಿದ್ರೆ ಹೇಗೆ, ಅದನ್ನ ಪ್ರೊಪಗೇಷನ್ ಅಥವಾ ಒಂದು ಸಸ್ಯ ಅಭಿವೃದ್ಧಿ ಎಲ್ಲ ಮಾಡುವಂತದ್ದು ಹೇಗೆ? ಈಗ ನೋಡಿ, ಸಸ್ಯ ಮಾಡುವುದು ಹೇಗೆ ಅಂತ ಹೇಳಿದ್ರೆ, ಬೀಜದಲ್ಲಿ ಕೂಡ ಸಸಿ ಮಾಡ್ಲಿಕ್ಕೆ ಆಗ್ತದೆ. ಹೇಳಿ ನೋಡಿ, ಸಸ್ಯ ಅದರಲ್ಲಿ ಬೀಜಗಳಲ್ಲಿ ಕೂಡ ಸಸ್ಯ ಮಾಡ್ಲಿಕ್ಕೆ ಆಗ್ತದೆ. ಇದು ಹಣ್ಣನ್ನು ಮತ್ತು ಬೀಜವನ್ನು ಒಂದು ನೀರಲ್ಲಿ ಹಾಕಿ ಸೋಸಿ ಬೀಜವನ್ನು ಮಾತ್ರ ಕಲೆಕ್ಟ್ ಮಾಡಿ ಒಂದು ಸಣ್ಣ ಪಾಟಲ್ಲಿ ಅದರ ಹಾಕಿ ಅದರ ಮೇಲೆ ಕೆಳಗಡೆ ಮತ್ತು ಮೇಲ್ಗಡೆಗೆ ಮಣ್ಣಿನ ಅಂಶ ಹಾಕಿ ಗೊಬ್ಬರ ಸೇರಿಸಿ ಒಂದು ಡಾರ್ಕ್ ಪ್ಲೇಸಲ್ಲಿ ಇಡಬೇಕು. ಬಿಸಿಲು ಜಾಸ್ತಿ ಇರಬಾರ್ದು. ಸಣ್ಣಕ್ಕೆ ನೀರು ಕೊಟ್ಟಾಗ ಒಂದು 20-25 ದಿವಸ ಆಗುವ ಸಣ್ಣ ಸಣ್ಣ ಮೊಳಕೆಗಳು ಬಂದು ಗಿಡಗಳಾಗ್ತದೆ. ಆಮೇಲೆ ಅದನ್ನು ರೀಪ್ಲೇಸ್ಮೆಂಟ್ ಮಾಡಿ ಗಿಡ ಮಾಡಲಿಕ್ಕೆ ಆಗ್ತದೆ. ಸಾಮಾನ್ಯವಾಗಿ ಆ ಥರದ ಗಿಡ ಮಾಡುವುದು ಬಹಳ ಕಡಿಮೆ. ನರ್ಸರಿಯವರು ಏನು ಮಾಡ್ತಾರೆ ಅಂತೇಳಿದರೆ, ಹಣ್ಣುಗಳಾದಂತಹ ಏನು ಬ್ರ್ಯಾಂಚ್ಗಳಿದ್ದಾವೆ ಆ ಬ್ರ್ಯಾಂಚ್ಗಳನ್ನು 6 ಇಂಚಿಗೆ ಕಟ್ ಮಾಡಿ ಸಣ್ಣ ಸಣ್ಣ ಪಾಟ್ಗಳೆಲ್ಲ ಅಥವಾ ಪ್ಲಾಸ್ಟಿಕ್ ತೊಟ್ಟೆಗಳೆಲ್ಲ ಹಾಕಿ ಅದನ್ನು ಗಿಡ ಮಾಡ್ತಾರೆ. ಗಿಡ ಮಾಡಿ ನಾವು ಸುಮಾರು ಒಂದು 40-45 ದಿವಸ ಆಗುವಾಗ ಅದು ಅದರ ಸೈಡಲ್ಲಿ ಸಣ್ಣ ಸಣ್ಣ ಹೊಸ ಚಿಗುರುಗಳು ಬರ್ತವೆ, ಅದನ್ನು ನಾವು ತೆಗೆದುಬಿಟ್ಟು ನಡುವಂತ ಕೆಲಸ. ಇನ್ನು ನಡುವುದು ಹೇಗೆ ಅಂತೇಳಿ, ನಾವು ಪ್ಲಾಟ್ ಮಾಡಿ ನಡುವುದಿದ್ರೆ ಒಂದು ಗಿಡದಿಂದ ಒಂದು ಗಿಡಕ್ಕೆ 10 ಅಡಿ, ಸಾಲಿಂದ ಒಂದು ಸಾಲಿಗೆ 12 ಅಡಿ ಇಡಬೇಕು. ಇನ್ನು ಕೆಲವರು ಬಹಳ ಕಡಿಮೆ 7-8 ಅಡಿ ಹೀಗೆಲ್ಲ ಇಡ್ತಾರೆ, ಅವಾಗ ಏನಾಗ್ತದೆ ಅದರ ಮಧ್ಯದಲ್ಲಿ ಹೋಗ್ಲಿಕ್ಕೆ ಆಗುದಿಲ್ಲ, ಅದರಲ್ಲಿ ಕೆಲಸ ಮಾಡ್ಲಿಕ್ಕೆ ಆಗುದಿಲ್ಲ. ಹೀಗಾಗಿ ಕನಿಷ್ಠ 10 ಅಡಿ 10 ಅಡಿ ಇಟ್ಟರೆ ನಮಗೆ ಕೆಲಸ ಮಾಡಲಿಕ್ಕೆ ಆಗ್ತದೆ. ನಡುವೆ ಹೋಗಿ ಹೂವು ಕೊಯ್ಯುವಂಥದ್ದು, ಹಣ್ಣು ಕೊಯ್ಯುವಂಥದ್ದಕ್ಕೆ ಕೂಡ ನಮಗೆ ಪ್ರಯೋಜನ ಬೀಳ್ತದೆ, ಮತ್ತು ಅದಕ್ಕೆ ಸಾಕಷ್ಟು ಅದರ ಬ್ರಾಂಚ್ಗಳು ಹೊರಗಡೆ ನೇತಾಡಲಿಕ್ಕೆ ಅವಕಾಶ ಸಿಗ್ತದೆ. ಹೀಗೆ ಒಂದು ಕಂಬ, ಕಲ್ಲಿನ ಕಂಬವೇ ಪ್ರಾಮುಖ್ಯತೆ. ಗಿಡ ಮರಗಳಿಗೆ ನೆಟ್ಟರೆ ಏನಾಗ್ತದೆ, ನಾವು ಹಾಕಿದ ಗೊಬ್ಬರಗಳು ಮರಗಳ ಸಸಿಗಳ ತಿಂತದೆ, ಹಾಗಾಗಿ ಗಿಡ ಆಗುವುದಿಲ್ಲ. ಕಲ್ಲಿನ ಕಂಬವನ್ನು ಏರ್ಮುಡಿ ಮಾಡಬೇಕು. ಎಷ್ಟು ಎತ್ತರ ಇರಬೇಕು? 5-6 ಫೀಟ್ ಇದ್ರೆ ಒಳ್ಳೇದು. 6 ಫೀಟ್ ಇದ್ರೆ ಒಳ್ಳೇದು ಅಂದ್ರೆ ನಿಮ್ಗೆ 6 ಫೀಟ್ ಅಲ್ಲಿ 1 ಫೀಟ್ ಕೆಳಗೆ ಹೋಗ್ತದೆ, 5 ಫೀಟ್ ನಮ್ಗೆ ಸಿಗ್ತದೆ. ಅಂದ್ರೆ ಕಲ್ಲಿನ ಕಂಬವನ್ನು ನೆಟ್ಟು ಅದು ಏರ್ಮುಡಿ ಮಾಡಬೇಕು. ಎತ್ತರ ಮಾಡಿ ಅದಕ್ಕೆ ಗಿಡಗಳನ್ನ. ಏರ್ಮುಡಿ ಮಾಡುವ ಉದ್ದೇಶ ಏನು? ನೀರು ನಿಲ್ಬಾರ್ದು ಅಂತೇಳಿ. ನೀರು ಜಾಸ್ತಿ ಆದ ಕೂಡಲೇ ಇದು ಬುಡ ಕೊಳತು ಹೋಗ್ತದೆ, ಕೊಳತು ಹೋಗ್ತದೆ, ಸತೆ ಹೋಗ್ತದೆ. ಅದರ ಕಿನ್ನೇನಿದೆ ಅದು ಉದುರ್ತದೆ, ಖಾಲಿ ಒಂದು ಕೋಲು ಮಾತ್ರ ಉಳಿತಾ ಇರ್ತದೆ, ಅದರ ದಂಟಿದೆ, ಅದರ ಆ ದಂಟು ಉಳಿತದೆ, ಮೇಲ್ಗಡೆದ ಚರ್ಮ ಎಲ್ಲ ಸತ್ತು ಹೋಗಿಬಿಡ್ತದೆ, ಆವಾಗ ಗಿಡ ಬರುವುದಿಲ್ಲ. ಈ ಕಂಬಕ್ಕೆ 4 ಮೂಲೆಗೆ 4 ಗಿಡಗಳನ್ನು ನೆಡಬೇಕು. ಗಿಡವನ್ನು ನೆಟ್ಟು ಅದಕ್ಕೆ ಹಗ್ಗ ಹಾಕಿ ಕಟ್ಟಬೇಕು. ಅದು 5 ಫೀಟ್ ಬರುವಷ್ಟು ಹೊತ್ತಿಗೆ, ಈಗ ಸಾಮಾನ್ಯವಾಗಿ ಏನ್ ಮಾಡ್ತಾರೆ ಅಂತ ಹೇಳಿದ್ರೆ ಕಬ್ಬಿಣದ ರಾಡ್ಗಳನ್ನು ಮಾಡ್ತಾರೆ, ಅಥವಾ ಹೀಗೆ ಕ್ರಾಸಿಂಗ್, ಹೌದು, ಕ್ರಾಸ್ ಇಟ್ಟು ಅದರ ಒಳಗಡೆ ಈ ಏನು ಗಿಡಗಳು ಬರ್ತದೆ ಈ ಇದರ ಒಳಗಡೆ ಹೋಗಿ ಆ ಟೈರ್ನ ಕೆಳಗಡೆ ಇಳಿತದಲ್ಲ, ಆ ಇಳಿದಾಗ ಮಾತ್ರ ನಿಮಗೆ ಅದರಲ್ಲಿ ಹಣ್ಣಾಗ್ತದೆ, ನೆಲಕ್ಕೆ ಹೋದಂತ ಗಿಡಗಳು ಬರುವುದಿಲ್ಲ. ಹೀಗಾಗಿ ಗಿಡ ಮೇಲೆ ಬರುವಾಗ ಯಾವುದಾದ್ರೂ ಸಣ್ಣ ಪುಟ್ಟ ಚಿಗುರುಗಳು ಬಂದ್ರೆ ಅದನ್ನು ನಾವು ಪ್ರೂನಿಂಗ್ ಮಾಡಬೇಕು. ಪ್ರೂನಿಂಗ್ ಮಾಡಿ ಮೇಲ್ಗಡೆ ಬರುವ ಹಾಗೆ ಮಾಡಬೇಕು. ಅಂದ್ರೆ ಬುಡದಿಂದ ಒಂದು ಕಾಂಡ ಮಾತ್ರ ಮೇಲೆ ಹೋಗ್ತದೆ? ಹೌದು, ಒಂದು ನೇರ ಹೋಗ್ತದೆ. ಸೈಡಿಗೆ ಗಿಡ ಬಂದಗಳು ಕಟ್ ಮಾಡಿದ್ರೆ ಅದೇ ನೇರಕ್ಕೆ ಹೋಗ್ತಾ ಇರ್ತದೆ, ಅಲ್ಲಿ ಅದು ಬ್ರಾಂಚಸ್ ಅನ್ನು ಬಿಡ್ತದೆ. ಈಗ 4 ಗಿಡಗಳು ಮೇಲೆ ಬಂದ ಮೇಲೆ ಅದಕ್ಕೆ ಟೈರ್ ಹಾಕುವವರು ಟೈರ್ ಹಾಕಬಹುದು, ಕಬ್ಬಿಣದ ರಾಡ್ ಹಾಕುವವರು ಕಬ್ಬಿಣದ ರಾಡ್ ಹಾಕ್ತಾರೆ. ಈಗೀಗ ಏನಾಗ್ತದೆ, ಸಿಮೆಂಟಿನ ಕಬ್ಬವನ್ನೇ ಮಾಡಿಬಿಟ್ಟು ಅದಕ್ಕೆ ಪರ್ಮನೆಂಟ್ ಆಗಿ ಅಂತ 4 ಹೋಲ್ ಇರುವಂತ ಇದನ್ನು ಮಾಡಿಬಿಡ್ತಾರೆ. ಇದೆಲ್ಲ ಸ್ವಲ್ಪ ಕಾಸ್ಟ್ಲಿ. ಇನ್ನು ಬರೀ ಕಡಿಮೆ ಖರ್ಚಲ್ಲಿ ನಾವು ಮಾಡುವುದಿದ್ರೆ 4 ಮೂಲೆಗೆ 4 ಕಂಬ ಹಾಕುವುದು, ನೀವು ಗ್ಲರಿಸಿಡಿಯೋ ಆಗಬಹುದು, ಅದು ಜೀವ ಹಿಡಿತದೆ. ಈಗ ಕಲ್ಲಿನ ಕಂಬದಿಂದ ಎಷ್ಟು ದೂರದಲ್ಲಿ ಇದು? 2 ಫೀಟ್. 2 ಫೀಟ್ ಬೇಕು, 2-2 ಫೀಟ್ ದೂರಕ್ಕೆ ಹಾಕಬೇಕು. ಆ ಗ್ಲರಿಸಿಡಿ ಗಿಡವೂ ಆಗಬಹುದು, ಆದರೆ ಅದನ್ನು ಹೆಚ್ಚು ಬೆಳಿಲಿಕ್ಕೆ ಬಿಡಬಾರ್ದು. ಅದಕ್ಕೆ ಈ ಕೇಬಲ್ ವೈರ್ಗಳನ್ನು ಸುತ್ತಿ ಅಡ್ಡ ನೀಟು ಹಾಕಿ ಅದರಿಂದ ಒಳಗೆ ಕೆಳಗಡೆ ಬರುವಂತಹ ಒಂದು ಆಧಾರ ಬೇಕಷ್ಟೇ. ಆಧಾರ ಬೇಕು ಅದು ಕೆಳಗೆ ಇಳಿಲಿಕ್ಕೆ. ಹೆಚ್ಚು ಭಾರ ಇರಬಹುದು? ಹೌದು, ಭಾರ ಇರ್ತದೆ, ಅದು ತುಂಬಾ ಬೀಳ್ತದಲ್ಲ, ಹಾಗಾಗಿ ಕೇಬಲ್ ವೈರ್. ಇದನ್ನು ಕೇಬಲ್ ವೈರ್ಗಳನ್ನು ನಾವು ನೋಡ್ತಾ ಇರಬೇಕು. 4-5 ವರ್ಷ ಕೇಬಲ್ ವೈರ್ ಏನಾಗುವುದಿಲ್ಲ ಮರಕ್ಕೆ ಕಟ್ಟೋದ್ರಿಂದ. ಆ ಕೇಬಲ್ ವೈರ್ ಹೀಗೆ ಸುತ್ತ ಬರ್ತದೆ, ಅಡ್ಡ ಬರ್ತದೆ, ಅದಕ್ಕೆ ಇನ್ನೊಂದು ಸರಿಗೆ ಹಾಕಿಬಿಟ್ಟು ಅಥವಾ ಹಗ್ಗ ಹಾಕಿ ಪ್ಲಾಸ್ಟಿಕ್ ದಾರಕ್ಕೆ ಹಾಕಿ ಟೈಟ್ ಮಾಡಿದರೆ ಏನಾಗುತ್ತೆ, ಅದರ ಒಳಗಡೆಯಿಂದ ಕೂಡ ಬರ್ತದೆ. ಕಡಿಮೆ ಖರ್ಚಲ್ಲಿ ಮಾಡುವುದಿದ್ರೆ ಕೇಬಲ್ ವೈರ್ ಬಳಸಿ ಮಾಡಬಹುದು. ಇಲ್ಲ ನಮ್ಮ ಹತ್ರ ತಾಕತ್ತು ಉಂಟು ಅಂತಾದರೆ ಸಿಮೆಂಟ್ ಕಂಬಗಳ ಕಬ್ಬಿಣದ ರಾಡ್ಗಳನ್ನು ಮಾಡಿಬಿಟ್ಟು ರಿಂಗ್ಗಳನ್ನು ಮಾಡಲಿಕ್ಕೆ ಆಗ್ತದೆ. ಈಗ ಗ್ಲಿರಿಸಿಡಿ ಅಂತ ಒಂದು ಜೀವಂತ ಕಂಬವನ್ನು ಕೊಟ್ಟರೆ ಏನು ಸಮಸ್ಯೆ ಆಗ್ತದೆ? ನಾವು ಹಾಕಿದಂತ ಗೊಬ್ಬರಗಳು ಅದು ತಿಂದು ಗ್ಲರಿಸಿಡಿಯ ಬೇಗ ಬರ್ತದೆ ಅಂತ. ಅದಕ್ಕೆ ಏನು ಮಾಡಬೇಕು, ಗ್ಲರಿಸಿಡಿಯ ಸೈಡ್ಗಳಲ್ಲಿ ಸಣ್ಣ ಸಣ್ಣ ಕೊಂಬೆಗಳೇ ಬಿಡಬೇಕು, ದೊಡ್ಡ ಗೆಮ್ಮನ್ನು ಕಟ್ ಮಾಡ್ತಾ ಇರಬೇಕು, ಅದು ಸಾಯಬಾರ್ದು, ನಮಗೆ ಯೂಸ್ ಆಗಬೇಕು. ಹೀಗೆ ಅಥವಾ ಪೊಂಗಾರದ ಗಿಡ ನೆಡ್ಲಿಕ್ಕೂ ಆಗ್ತದೆ. ಹೌದು, ಮುಳ್ಳಿಲ್ಲದ ಪುಂಗಾರ ಅಂತ ಬರ್ತದೆ. ಈಗೆಲ್ಲ ರೋಗ ಬಂದು ಹೋಗಿದೆ ಅದು. ಹೌದು, ಇದೆ, ಇದ್ದಲ್ಲಿ ಇರ್ತದೆ. ಈಗ ನಮ್ಮಲ್ಲಿ ಬೇಕಾದಷ್ಟಿದೆ ಇದರ ಪೊಂಗಾರ, ಅಂದ್ರೆ ಮುಳ್ಳಿದ್ದ ಪೊಂಗಾರ ಇಲ್ಲ ಈಗ. ಹೌದು, ಮುಳ್ಳಿಲ್ಲದ ಪೊಂಗಾರಗಳು ಇರ್ತದೆ, ಅದನ್ನು ನೆಡ್ಲಿಕ್ಕೆ ಬರ್ತದೆ ನಿಮ್ಗೆ. ಇದಕ್ಕೆ ಕೊಡಬೇಕಾಗಿರುವಂತಹ ಗೊಬ್ಬರದ ಬಗ್ಗೆ ಹೇಳಿ, ಈಗ ಹಟ್ಟಿ ಗೊಬ್ಬರವನ್ನು ಕೊಡಬೇಕು ಅಥವಾ ರಾಸಾಯನಿಕ ಗೊಬ್ಬರವನ್ನು ಕೊಡಬಹುದು, ಹೇಗೆ? ಈಗ ನೋಡಿ, ನಾವು ಎಲ್ಲ ಸಾವಯವ ಮಾಡ್ತೇವೆ, ಕಂಪೋಸ್ಟ್ ಗೊಬ್ಬರಗಳನ್ನು ಬೇಕಾದಷ್ಟು ಯೂಸ್ ಮಾಡ್ತೇವೆ. ಹಟ್ಟಿ ಗೊಬ್ಬರವನ್ನು ಬಳಸ್ಕೊಂಡು ಕುರಿ ಗೊಬ್ಬರ ಕೋಳಿ ಗೊಬ್ಬರವನ್ನು ಕೂಡ ನಾವು ಮಾಡಬಹುದು. ಇದನ್ನು ನಾವು ಏನು ಮಾಡ್ತೇವೆ ಅಂತ ಹೇಳಿದ್ರೆ, ಒಂದೇ ತರದ ಗೊಬ್ಬರನ ಒಂದು ಸಲಕ್ಕೆ ಹಾಕುದು, ಎಲ್ಲ ಗೊಬ್ಬರವನ್ನು ಮಿಕ್ಸ್ ಮಾಡ್ತೇವೆ. ಕೋಳಿ ಗೊಬ್ಬರ ಕುರಿ ಗೊಬ್ಬರ ಹಟ್ಟಿ ಗೊಬ್ಬರವನ್ನು ಮಿಕ್ಸ್ ಮಾಡ್ತೇವೆ, ಜೊತೆಗೆ ಸುಡು ಮಣ್ಣನ್ನು ಹಾಕ್ತೇವೆ, ಮಣ್ಣು ಹಾಕ್ತೇವೆ, ಮಳಲು ಹಾಕ್ತೇವೆ. ಇದನ್ನು ಮಾಡಿಬಿಟ್ಟು ರೆಡಿ ಮಾಡ್ತೇವೆ. ಈಗ ನನ್ನಲ್ಲಿ ಬಂದರೆ ನೀವು ನೋಡಬಹುದು, ನಾವು ನರ್ಸರಿಗಾಗಿ ಅಡಿಕೆ ಸಸಿ ನರ್ಸರಿಗಾಗಿ ದೊಡ್ಡ ಒಂದು ಸೆಟ್ ಮಾಡಿ ಇಟ್ಟಿರ್ತೇವೆ, ಒಂದು 2 ಲಾರಿಯಷ್ಟು ರೆಡಿ ಮಾಡಿ ಇರ್ತೇವೆ, ಅದನ್ನೇ ಬಳಕೆ ಮಾಡ್ಕೊಂಡು ಹೋಗ್ತೇವೆ. ಅಂದ್ರೆ ಒಂದು ಬುಡಕ್ಕೆ ಎಷ್ಟು ಹಾಕ್ಬೇಕು ಇದನ್ನ? ಈಗ ನೋಡಿ, ವರ್ಷದಲ್ಲಿ 3-4 ಸಲ ಗೊಬ್ಬರ ಕೊಡಬಹುದು. ನೀವು ಎಷ್ಟು ಗೊಬ್ಬರ ಕೊಡ್ತೀರಿ, ನಿಮ್ಗೆ ಅಷ್ಟು, ನಾವು ಎಷ್ಟು ಊಟ ಮಾಡ್ತೇವೆ ಅಷ್ಟು ನಮ್ಮ ಶರೀರ ಆರೋಗ್ಯವಾಗಿರ್ತವೆ. ಹೀಗೆ 3-4 ಸಲ ನಾವು ಗೊಬ್ಬರ ಕೊಡ್ತೇವೆ. ಅದಕ್ಕೆ ರೋಗ ಲಕ್ಷಣ ಇಷ್ಟು ತನಕ ಯಾವುದು ಕಾಣಲಿಲ್ಲ. ಈಗ 4-5-6 ವರ್ಷದಿಂದ 5-6 ವರ್ಷದಿಂದ ನಾನು ಮಾಡ್ತೇನೆ, ನನಗೆ ಗೊತ್ತಿದ್ದಾಗಿ ಇಷ್ಟ ತನಕ ರೋಗ ಲಕ್ಷಣಗಳು ಬರಲಿಲ್ಲ. ಈಗ ನೀರಾವರಿ ವ್ಯವಸ್ಥೆ ಎಲ್ಲ ಹೇಗೆ? ಡ್ರಿಪ್ಪು ಮಾಡ್ಬೋದು ನಾವು, ಹೀಗೆಯೂ ಕೊಡ್ಬೋದು. ಎಷ್ಟು ಕೊಡಬೇಕು, ಹೇಗೆ? ಅದು ಬಹಳ ನೀರಿನ ಅಂಶ, ಯಾಕಂದ್ರೆ ಮರುಭೂಮಿಯಲ್ಲಿ ಬೆಳೆದಂತಹ ಒಂದು ಕ್ಯಾಕ್ಟಸ್ ಆದ್ರಿಂದ ಬಹುಶಃ ನನಗೆ ಕಾಣ್ತದ್ದು ವಾತಾವರಣದಿಂದಲೇ ಅದು ನೀರನ್ನು ಸಂಗ್ರಹಿಸ್ತದೆ ಅಂತ ಹೇಳುವಂತ ನನ್ನೊಂದು ಭಾವನೆ. ನನಗೆ ಗೊತ್ತಿಲ್ಲ, ಸೈಂಟಿಸ್ಟ್ಗಳಿಗೆ ಕೇಳಬೇಕು. ಆದರೆ ಅದು ಮರುಭೂಮಿಯಲ್ಲಿ ಇದ್ದದ್ರಿಂದ ಅದಕ್ಕೆ ಜಾಸ್ತಿ ನೀರಿನ ಅಂಶ ಬೇಕಾಗುವುದಿಲ್ಲ. ಆದರೆ ನಾವು ನೀರು ಕೊಟ್ಟರೆ ಅದು ಯಾವಾಗಲೂ ಹಸಿರಾಗಿಯೇ ಇರ್ತದೆ. ರೆಂಬೆಗಳ ಮೇಲೆ ಕೂಡ ನೀವು ಬೇಸಿಗೆ ನೀರು ಕೊಟ್ಟರು, ವಾರಕ್ಕೆ ಎರಡು ಸಲ ಬುಡಕ್ಕೆ ಕೊಡಬೇಕು. ವಾರಕ್ಕೊಂದ್ಸಲ ಆದರೂ ಆ ರೆಂಬೆಗಳಿಗೆ ಕೊಟ್ಟರೆ ಅದು ಹಸಿರಾಗಿಯೇ ಇರ್ತದೆ, ಲವಲವಕ್ಕೆ ಎಂದಿರ್ತದೆ. ಇದು ಒಣಗಿದಾಗಿ ಇರ್ತದೆ. ಮಳೆ ಬಂದ ಕೂಡಲೇ ನಿಮಗೆ ಏಪ್ರಿಲ್ ಮೇ ಅಲ್ಲಿ ಮೊದಲ ಮಳೆಗೆ ಅದು ಹೂ ಬಿಡ್ತದೆ. ಸಾಮಾನ್ಯವಾಗಿ ಈಗ ಕ್ಯಾಕ್ಟಸ್ ಜಾತಿಯ ಎಲ್ಲ ಗಿಡಗಳಲ್ಲಿಯೂ ಕೂಡ ಈ ಮೀಲಿ ಬಗ್ಸ್ ಅಥವಾ ಒಂದು ಬಿಳಿ ಹಿಟ್ಟಿನ ತಿಗಣಿ ಅಂತ ಬರ್ತದಲ್ಲ, ಹೌದು, ಆ ಸಮಸ್ಯೆ ಬರ್ತದೆ ಇದರಲ್ಲಿ ಕೂಡ. ಈಗ ಕಳೆದ ನಾಲ್ಕೈದು ವರ್ಷದಿಂದ ಈಕೆ ಯಾವುದೇ ಒಂಥರದ ಇದು, ನಾನು ತುಂಬ ತೋಟಗಳಿಗೆ ಕೂಡ ಹೋಗಿದ್ದೇನೆ. ಈಗ ಮೊನ್ನೆ ಒಂದು ತೋಟಕ್ಕೆ ಹೋಗಿದ್ದೆವು, ಅಲ್ಲಿ ಕೂಡ ಅವರು ಕಾಯಿಲೆ ಬಗ್ಗೆ ಏನು ಹೇಳುವುದಿಲ್ಲ. ಹೊಸ್ಮಾರ್ನಲ್ಲಿ ತೋಟಕ್ಕೆ ಹೋಗಿದ್ದೆವು, ಅಲ್ಲಿಯೂ ಅಂದು ಏನು ಹೇಳುವುದಿಲ್ಲ. ನೀರುಡೆಯಲ್ಲಿ ಮೊನ್ನೆ ಲಾಸ್ಟ್ ಒಂದು ಮಂತ್ ಬ್ಯಾಕ್ ಹೋಗಿದ್ದೆವು, ಅಲ್ಲಿಯೂ ಅವ್ರು ಮಾಡಿದ್ದಾರೆ. ಅವರು ಕೂಡ ಕಾಯಿಲೆ ಬಗ್ಗೆ ಏನು ಹೇಳುವುದಿಲ್ಲ. ಆಮೇಲೆ ಈಗ ರಾಸಾಯನಿಕ ಗೊಬ್ಬರ ಕೂಡ ಕೊಡ್ಬೋದು, ಇದಕ್ಕೆ ಕೊಡ್ಬೋದು, ಏನು ಪ್ರಾಬ್ಲಮ್ ಇಲ್ಲ ನಮಗೆ. ರಾಸಾಯನಿಕ ಗೊಬ್ಬರ ಕೂಡ ಕೊಡ್ಬೋದು. ಅದಕ್ಕೆ ನಿಮಗೆ ಯಾವುದು, ಇಸುಫಲ ಇದೆ, ಯೂರಿಯಾ ಇದೆ, ಸ್ವಲ್ಪ ಸ್ವಲ್ಪ ಪೊಟ್ಯಾಶ್ ಇದೆ, ರಾಕ್ ಇದೆ, ಜಿಂಕ್ ಇದೆ, ಯಾವುದು ಬೇಕಾದ್ರೂ ಸ್ವಲ್ಪ ಸ್ವಲ್ಪ ಕೊಡ್ಬೋದು. ಅದೇನು ಪ್ರಾಬ್ಲಮ್ ಆಗೋದಿಲ್ಲ ನಿಮಗೆ, ಅದೆಷ್ಟು ಬೇಕಷ್ಟು ತಗೊಳ್ತದೆ. ಈಗ ಸಸ್ಯಗಳು ಹೇಗೆ ಅಂತ ಹೇಳಿದರೆ, ಈಗ ನಮಗೂ ಕೂಡ ಒಂದು ಊಟ ಮಾಡುವಾಗ ಎಲ್ಲ ಒಂದು ಹತ್ತು ಬಗೆ ಇಟ್ಟರೆ ನಮ್ಗೆ ಯಾವುದು ಬೇಕಾದ್ರೂ ನಾವು ತಗೊಳ್ತೇವೆ. ಆ ಟೈಪು ಗಿಡಗಳು ಕೂಡ ನಾವು ಯಾವುದು ಹಾಕಿದ್ರು ಅದಕ್ಕೆ ಯಾವ್ದು ಬೇಕಾದ್ರೂ ತಗೊಳ್ತದೆ, ಬಾಕಿ ಉಳಿದ ಅಲ್ಲಿ ಮಣ್ಣಲ್ಲಿ ಇರ್ತದೆ. ಆಮೇಲೆ ಈಗ ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ಇದು ನೇರವಾದಂಥ ಬಿಸಿಲು ಬಿದ್ದಂಥ ಸಂದರ್ಭದಲ್ಲಿ ಸುಟ್ಟು ಹೋಗುವಂಥದ್ದು ಅಥವಾ ಹಳದಿ ಆಗುವಂಥದ್ದು ಇಂಥ ಸಮಸ್ಯೆ ಬರ್ತದೆ. ನನಗೆ ಪ್ರತಿ ಸಲ ಹೇಳುವಾಗ ನಿಮಗೆ ಮರುಭೂಮಿಯ ಒಂದು ಪ್ರಾಡಕ್ಟ್ ಆದ್ದರಿಂದ ನಿಮ್ಗೆ ಎಷ್ಟು ಬಿಸಿಲು ಉಂಟು ಅಷ್ಟು ಬಿಸಿಲು ಅನ್ನೋದು ಸ್ವಲ್ಪ ಹಳದಿ ಆದರೂ ಕೂಡ ಏನು ಸಮಸ್ಯೆ ಆಗುವುದಿಲ್ಲ. ಮಳೆ ಬಂದ ತಕ್ಷಣ ಕರೆಕ್ಟ್ ಇದಾಗಿಬಿಡ್ತದೆ. ಈಗ ಒಂದು ಗಿಡದಲ್ಲಿ ಬಲಿಷ್ಠವಾದ ಗಿಡ ನಾಲ್ಕೈದು ವರ್ಷ ಆಗುವ 40-50 ಹಣ್ಣನ್ನು ಕೊಡ್ತದೆ. 40-50 ಹಣ್ಣು ಕೊಡ್ತದೆ ಮೊದಲ ವರ್ಷವೇ ಅದು ಹಣ್ಣು ಕೊಡ್ತದೆ ನಿಮಗೆ ಒಂದೇ ವರ್ಷದಲ್ಲಿ. ಆದರೆ ಒಂದು ವರ್ಷದಲ್ಲಿ ಹಣ್ಣು ತಗೊಳ್ಬಾರ್ದು ಅಂತ ಹೇಳುವಂಥದ್ದು ನನ್ನ ಒಂದು ಭಾವನೆ. ಒಂದು ವರ್ಷದಲ್ಲಿ ಹಣ್ಣು ತಗೊಂಡ್ರೆ ಗಿಡ ಅಶ್ಬಲ ಆಗ್ತದೆ. ಹೀಗಾಗಿ ಒಂದು ವರ್ಷದಲ್ಲಿ ನಾವು ಹಣ್ಣು ತಗೊಳ್ಬಾರ್ದು. ಅದು ಬಂದು ಅದನ್ನು ಚೂಟ ಹಾಕಿಬಿಟ್ಟು ಗಿಡವನ್ನು ಸದೃಢಗೊಳಿಸುವಂಥ ಕೆಲಸ ಮಾಡಬೇಕು ನಾವು. ಹೂ ಬಿಡುವ ಬಗ್ಗೆ ಮತ್ತು ಕಾಯಿ ಕಚ್ಚುವ ಬಗ್ಗೆ ಹೇಳಿ. ಈಗ ನೋಡಿ, ಅದು ಏಪ್ರಿಲ್ ತಿಂಗಳಲ್ಲಿ ಅಥವಾ ಮೇ ತಿಂಗಳಲ್ಲಿ ಮಳೆ ಬಂದ ತಕ್ಷಣ ಹೂ ಬಿಡಲಿಕ್ಕೆ ಪ್ರಾರಂಭ ಆಗ್ತದೆ. ಹೂ ಹೇಗೆ ಬಿಡ್ತದೆ ಅಂತ ಹೇಳಿದ್ರೆ, ಆ ಬ್ರಾಂಚ್ಗಳ ಮುಳ್ಳಿದೆ ಅಲ್ಲ, ಅದರ ಪಕ್ಕದಲ್ಲೇ ಒಂದು ಸಣ್ಣ ಒಂದು ಚಿಗುರಿನಾಗಿ ಮೊಗ್ಗಿನಾಗಿ ಬರ್ತದೆ, ಅದೇ ದೊಡ್ಡದಾಗ್ತದೆ. ಆ ಮೊಗ್ಗು ನಮಗೆ ಕಣ್ಣಿಗೆ ಕಂಡಲ್ಲಿಂದ 45 ದಿವಸದಲ್ಲಿ ಹಣ್ಣು ಕೊಯ್ಲಿಗೆ ಸಿಗ್ತದೆ. ಇದೊಂದು ವಿಶೇಷ. ಒಂದೂವರೆ ತಿಂಗಳು 45 ದಿವಸದಲ್ಲಿ ನಿಮಗೆ ಹಣ್ಣಾಗಿ ಕೊಯ್ಲಿಗೆ ಸಿಗ್ತದೆ. ಒಂದೊಂದು ಅಕ್ಕಪಕ್ಕ ಕೂಡ ಆಗ್ತದೆ. ಪ್ರತಿ ಗಂಟಲ್ಲಿ ಆಗಿಬಿಟ್ಟು ಹಣ್ಣು ಅರಳಲಿಕ್ಕೆ ಸಾಧ್ಯತೆ ಇದ್ದಷ್ಟು ಕೆಲವು ಸಲ ಆಗ್ತದೆ. ಸಾಮಾನ್ಯವಾಗಿ ರಾತ್ರ ರಾಣಿ ಅಂತ ಹೇಳ್ತೀವಲ್ಲ, ಹೌದು, ಅದೇ ರೀತಿಯಲ್ಲಿ ಹೂ ಇರ್ತದೆ. ಹೂ ಬರ್ತದೆ ದೊಡ್ಡ ಹೂ ಇರ್ತದೆ, ಅದು ನೋಡ್ಲಿಕ್ಕೆ ಒಂದು ಚಂದ. 10 ಗಂಟೆ ರಾತ್ರಿಯ ನಂತರನೇ ಅದು ಪೂರ್ಣ ಪ್ರಮಾಣದಲ್ಲಿ ಅರಳಿರ್ತದೆ. ನಿಮಗೆ ಇದು ಬ್ರಹ್ಮಕಮಲ, ಹೌದು, ಬ್ರಹ್ಮಕಮಲ ಆ ಟೈಪ್ ಇರ್ತದೆ. ಬ್ರಹ್ಮಕಮಲದ ಎರಡು ಪಾಲು ದೊಡ್ಡದಿರ್ತದೆ ಹೂವಿ. ಆ ಹೂವಿನಲ್ಲಿ ಗಂಡು ಮತ್ತು ಹೆಣ್ಣು ಇರ್ತದೆ. ಅದರಲ್ಲಿ ಪಾಲಿನೇಷನ್ ಮಾಡಿದರೆ ಸದೃಢವಾದಂಥ ಹಣ್ಣು ಸಿಗ್ತದೆ. ಅಂದರೆ ಕೈಯಿಂದ ಪರಾಗಸ್ಪರ್ಶ ಮಾಡಬೇಕು. ಮಾಡದಿದ್ರೆ ಏನು ಅಂತೇಳಿ, ಈಗ ಎಲ್ಲಿ ಲೈಟ್ ಇರ್ತದೆ ಅಲ್ಲಿ ಇದು ಹಾತೆಗಳು ಬರ್ತವೆ, ಅವು ಪರಾಗಸ್ಪರ್ಶ ಮಾಡ್ತದೆ. ಅಥವಾ ಮರುದಿವಸ ಬೆಳಿಗ್ಗೆ ಆಗುವಾಗ ಈ ಹೂವು ಉಂಟಲ್ಲ ತನ್ನಷ್ಟಕ್ಕೆ ಹೀಗೆ ಮುದ್ರಿ ಬೀಳ್ತದೆ. ಮುದ್ರಿ ಬೀಳುವಾಗ ಗಂಡಿನ ಪರಾಗಸ್ಪರ್ಶ ಹೆಣ್ಣಿಗೆ ಆಗ್ತದೆ. ನೀವು ಆ ಹೂವನ್ನು ನೋಡಿ, ನೀವು ಒಂದು ಮೂಲೆಯಲ್ಲಿ ಹೆಣ್ಣಿನ ಗರ್ಭಕೋಶ ಕಾಣ್ತದೆ ನಮಗೆ, ಅಗಲವಾಗಿರ್ತದೆ. ಈ ಗಂಡು ಇದು ಸುತ್ತ ಇರ್ತದೆ, ಅದು ಕೆಳಗೆ ಬೀಳುವಾಗ ಅದರೊಳಗೆ ಬೀಳ್ತದೆ. ಒಂದು ಪಕ್ಷ ನೀವು ಮಾಡದಿದ್ರೂ ಕೂಡ ಅದು ಪರಾಗಸ್ಪರ್ಶ ಆಗ್ತದೆ. ನೈಸರ್ಗಿಕ ಪರಾಗಸ್ಪರ್ಶ ಶೇಕಡ 100 ಆಗ್ತದೆ ಅಥವಾ ಕೈಯಿಂದ ಮಾಡಿದ್ರೆ ಕಡಿಮೆ ಆಗ್ತದೆ, ಅದಕ್ಕಾಗಿ ಕೈಯಿಂದ ಮಾಡಿದ್ರು. ಆದ್ರೆ ಲಾರ್ಜ್ ಸ್ಕೇಲಲ್ಲಿ ಮಾಡಿದಾಗ ನಿಮಗೆ ಪರಾಗಸ್ಪರ್ಶ ಮಾಡಲಿಕ್ಕೆ ಅಷ್ಟು ಸುಲಭ ಇಲ್ಲ. ಅದಕ್ಕಾಗಿ ಏನು ಮಾಡ್ತಾರೆ, ದೊಡ್ಡ ದೊಡ್ಡ 1 ಎಕರೆ 2 ಎಕರೆ 3 ಎಕರೆ ಮಾಡುವವರು ಅಲ್ಲಲ್ಲಿ ಲೈಟ್ಗಳನ್ನು ಹಾಕ್ತಾರೆ. ಕರೆಂಟ್ನ ಲೈಟ್ಗಳನ್ನು ಹಾಕಿದಾಗ ಆ ಲೈಟ್ಗೆ ಇದು ಬರ್ತದಲ್ಲ, ಅದು ಹೋಗಿ ಅಲ್ಲಿ ಪರಾಗಸ್ಪರ್ಶವನ್ನು ತನ್ನಷ್ಟಕ್ಕೆ ಮಾಡ್ತದೆ, ಪತಂಗಗಳು ಬರ್ತವೆ, ಪತಂಗಗಳು ಬರ್ತವೆ, ಹಾಗಾಗಿ ತನ್ನಷ್ಟಕ್ಕೆ ನಿಮಗೆ ಬರ್ತದೆ. ಮತ್ತು ನ್ಯಾಚುರಲ್ಲು ಮರುದಿವಸ ಬೆಳಿಗ್ಗೆ ಅದು ಮುಚ್ಚಿದಾಗ ಅದಕ್ಕೆ ಬೀಳುವ ಸಂದರ್ಭಗಳು ಇದೆ ಅಂತ ನನ್ನ ಒಂದು ಭಾವನೆ. ಯಾಕಂದರೆ ನಾವು ಬೆಳಿಗ್ಗೆ ಇದು ನೋಡ್ತೇವೆ ಏನಾಗಿದೆ ಅಂತೇಳಿ, ಅದು ಅದರೊಳಗೆ ಬಿದ್ದಿರ್ತದೆ. ಹೀಗೆ ವರ್ಷಕ್ಕೆ ಒಂದೇ ಫಸಲು ಕೊಡುವಂಥದ್ದು ಅಥವಾ ಜಾಸ್ತಿ ಕೊಡ್ತದೆ? ಇಲ್ಲ, ಒಂದೇ ಸಲ. ನನಗೆ ಗೊತ್ತಿದ್ದಾಗ ಅದು ಒಂದೇ ಸಲ, ಕೆಲವರು ಹೇಳ್ತಾರೆ 2 ಸಲ 3 ಸಲ ಬರ್ತದೆ ಅಂತೇಳಿ. ಆದರೆ ಒಂದು ಹಣ್ಣು ಕೊಯ್ತಾ ಇರಬೇಕಾದ್ರೆ ಕೆಳಗಡೆಯಿಂದ ಇನ್ನೊಂದು ಸಲ ಹಣ್ಣು ಹೂವುಗಳು ಬಿಡ್ತಾ ಇರ್ತದೆ. ಈ 2-3 ತಿಂಗಳ ಅವಧಿಯಲ್ಲಿ, ಏಪ್ರಿಲ್ ಮೇ ಜೂನ್ ಜುಲೈ ಅವಧಿಯಲ್ಲಿ 4 ತಿಂಗಳಲ್ಲಿ ಒಂದು ಕಡೆಯಿಂದ ಹಣ್ಣಾಗ್ತಾ ಇರ್ತದೆ, ಮತ್ತೊಂದು ಕಡೆಯಿಂದ ಹೂ ಬಿಡ್ತಾ ಇರ್ತದೆ. ಹೀಗಾಗ್ತದೆ. ಆದರೆ ಒಂದು ಅವಧಿ ಮುಗಿದ ತಕ್ಷಣ ಇನ್ನೊಂದು ಅವಧಿಯಲ್ಲಿ ಬರ್ತದೆ ಅಂತ ಹೇಳುವಂಥದ್ದು ಇಲ್ಲ. ಹೌದು, ಬೇಸಿಗೆಯಲ್ಲಿ ಹಣ್ಣಾಗುವುದಿಲ್ಲ ಅದರದ್ದು. ಆಮೇಲೆ ಈಗ ಇದರ ಒಂದು ಉಪಯೋಗದ ಬಗ್ಗೆ ನೀವು ಈಗಾಗಲೇ ಪ್ರಸ್ತಾಪನೆ, ನೇರವಾಗಿ ಉಪಯೋಗ ಮಾಡಬಹುದು ಅಥವಾ ಅದಕ್ಕೆ ಐಸ್ ಕ್ರೀಮ್ ಹಾಕೊಂಡು ಕೂಡ ಮಾಡಬಹುದು ಅಂತ. ಮಾರುಕಟ್ಟೆ ಹೇಗೆ ಈಗ ನೋಡಿ, ಯಾವ ನೀವು ಫ್ರೂಟ್ಸ್ ಅಂಗಡಿಗೆ ಹೋಗಿ ಅದಿದೆ. ಹಾಗಾಗಿ ಒಂದು ಹಣ್ಣು ನಿಮಗೆ 150-300 ಗ್ರಾಮ್ 400-500 ಗ್ರಾಮ್ ತನಕ ಕೂಡ ಬರ್ತದೆ. ಇನ್ನು ಕೆಲವರು ಹೇಳ್ತಾರೆ 700-750 ಗ್ರಾಮ್ ಬರ್ತದೆ ಅಂತೇಳಿ. ಅಂತ 750 ಗ್ರಾಮ್ ಬಂದಾಗ ಕಾಯಿ ಕಡಿಮೆ ಹಚ್ಚುತ್ತದೆ. ಹೀಗಾಗಿ 350-500 ಗ್ರಾಮಿನ ಹಣ್ಣುಗಳು ಬರ್ತದೆ. 150 ರೂಪಾಯಿ ನಮಗೆ ಸಿಗ್ತದೆ ಕಿಲೋ. ಹೌದು, ಕಿಲೋಗೆ. ಅವರು 300 ರೂಪಾಯಿಗೆ ಮಾರ್ತಾರೆ ಅಥವಾ 200-250ಕ್ಕೆ ಸೇಲ್ ಮಾಡ್ತಾರೆ. ಮಾರ್ಕೆಟಿಂಗ್ ಪ್ರಾಬ್ಲಮ್ ಇಷ್ಟೇ ತನಕಂತದ್ದೇನು ಬರಲಿಲ್ಲ, ಸ್ಥಳೀಯವಾಗಿ ಮಾರ್ಕೆಟ್ ಇದೆ. ಹೌದು, ತುಂಬಾ ದಿವಸ ಇದನ್ನು ಕೆಡದಾಗಿ ಇಡ್ಲಿಕ್ಕೆ ಆಗೋದ್ರಿಂದ 1 ತಿಂಗಳು ಇಟ್ಟರು ಏನು ಹಣ್ಣು ಹಾಳಾಗುವುದಿಲ್ಲ. ಅಂದ್ರೆ ಯಾವ ಹಂತದಲ್ಲಿ ಕೊಯ್ಲು ಮಾಡುವಂಥದ್ದು? ಅದು ನಿಮಗೆ ಹಣ್ಣಾಗ್ತದೆ, ಹಣ್ಣಾದಾಗ ಕಲರ್ ಬರ್ತದೆ, ಹೊರಗಡೆ ಏನು ಸ್ಕಿನ್ ಇದೆ ಅದು ಬಣ್ಣಕ್ಕೆ ತಿರುತ್ತದೆ. ನಿಮಗೆ ನಾನು ನಿಮಗೆ 2-3 ಬಣ್ಣ ಅಂತ ಹೇಳಿದೆ, ಪಿಂಕ್, ಯೆಲ್ಲೋ, ಈ ತರದ ಕಲರಿಗೆ ಇರ್ತದೆ. ಅವಾಗ ನೀವು ಮುಟ್ಟಿದಾಗ ಸ್ಮೂತ್ ಇರ್ತದೆ. ಅಂದ್ರೆ ಎಳೆಯದಿರುವಾಗ ಹಸಿರೇ ಇರ್ತದೆ, ಹಸಿರೇ ಇರ್ತದೆ. ಏನು ಹೂ ಇದೆ ಆ ಹೂವಿನ ಮುಂಭಾಗ ಕಳಚಿ ಉದುರ್ತದೆ, ಹಿಂದ್ಗಡೆಯಿಂದ ಕಾಯಿ ಆಗ್ತಾ ಬರ್ತದೆ. ಮಧ್ಯದಲ್ಲಿ ಆ ಹೂವು ಏನಿತ್ತು ಅಲ್ಲಿ ಒಂಥರ ತೂತೆ ಇರ್ತದೆ. ಆ ನಾವು ಏನು ಹೂ ಇರ್ತದೆ, ಒಂದು 8-10 ದಿವಸ ಆದ ಕೂಡಲೇ ಹೂವನ್ನು ನಾವು ಕಟ್ ಮಾಡಿ ತೆಗಿಬೇಕು. ಇಲ್ಲದಿದ್ರೆ ಏನಾಗ್ತದೆ ಅಂತ ಹೇಳಿದ್ರೆ ಆ ಹೂವಲ್ಲಿ ಹುಳ ಆಗ್ತದೆ, ಅದು ಕೊಳತು ಹುಳ ಆಗ್ತದೆ. ಹುಳ ಆದಾಗ ಅಲ್ಲಿ ಒಳಗಡೆ ಹೋಗಿ ಹಾಳು ಮಾಡುವಂತ ಪ್ರಮೇಯ ಇರ್ತದೆ. ಹಾಗಾಗಿ ನಾವೇನು ಮಾಡ್ತೇವೆ, ಒಂದು 8-10 ದಿವಸ ಆದ ಕೂಡಲೇ ಅದು ಕಂಪ್ಲೀಟ್ ಕೊಳತಿದೆ ಅಂತ ಆದ ತಕ್ಷಣ ಕಟ್ ಮಾಡಿ ತೆಗೆದು ಬಿಡ್ತೇವೆ. ಬಹಳಷ್ಟು ಜನ ತೆಗೆಯುವುದಿಲ್ಲ, ಹಾಗಾಗಿ ಕೆಲವು ಸಲ ಬೇರೆ ಕ್ರಿಮಿಗಳು ಬಂದದಲ್ಲಿ ಹುಳ ಇಡುವಂತ ಸಂದರ್ಭ ಇರ್ತದೆ, ಕಟ್ ಮಾಡಿದ್ರೆ ಒಳ್ಳೇದು. ಈಗ ಒಂದು ಸರ್ತಿ ನೆಟ್ಟರ ನಂತರ ಎಷ್ಟು ವರ್ಷದವರೆಗೆ ಅದೇ ಬಳ್ಳಿಯನ್ನು ಇಟ್ಕೋಬಹುದು? ಈಗಿನ ಸಂದರ್ಭದಲ್ಲಿ ಅದಕ್ಕೆ ಸಾವು ಅಂತ ಏನು ಕಾಣುವುದಿಲ್ಲ. ಕ್ಯಾಕ್ಟಸ್ ನೀವು ನೋಡಿದಿರಲ್ಲ, ನಮ್ಮಲ್ಲಿ ಕಳ್ಳಿಗಳು ಬೇಲಿಗೆ ನೆಡುವಂತ ಸಂದರ್ಭಗಳು, ಒಂದ್ಸಲ ನೆಟ್ಟು ಬಿಟ್ರೆ ಅದು ಸಾಯುವುದೇ ಇಲ್ಲ. ಮುಳ್ಳಿರ್ತದ? ಮುಳ್ಳಿರ್ತದೆ, ಇದರಲ್ಲಿ ಕೂಡ ಮುಳ್ಳಿದೆ ಇದರಲ್ಲಿ ಕೂಡ ಚಿಕ್ಕ ಮುಳ್ಳಿರ್ತದೆ. ತುಂಬಾ ನಂಜು ಇರ್ತದೆ, ಕಂದ ಇದು ಚುಚ್ಚಿದಾಗ ಅದು ತುರ್ಕಿ ಎಲ್ಲ ಬರ್ತದೆ. ಹಣ್ಣು ಕೊಯ್ಯುವಾಗೆಲ್ಲ ತುಂಬಾ ಜಾಗ್ರತೆ. ಅದಕ್ಕೆ ಎಲ್ಲ ಆದಷ್ಟು ನಾವು ಸಿಗ್ನೇಚರ್ ಉಂಟಲ್ಲ ಅದನ್ನೇ ಬಳಸಿಕೆ ಮಾಡಬೇಕು. ಹ್ಯಾಂಡ್ ಗ್ಲೌಸ್ ಹಾಕೋಬೇಕು. ಯಾವ ಕೆಲಸ ಮಾಡಬೇಕಾದ್ರೂ ನಾವು ಹ್ಯಾಂಡ್ ಗ್ಲೌಸ್ ಮಾಡಿ ಸಿಗ್ನೇಚರ್ ಯೂಸ್ ಮಾಡಿದರೆ ನಮಗೆ ಅದು ಪ್ರಾಬ್ಲಮ್ ಆಗುವುದಿಲ್ಲ. ಈಗ ಮನೆಯ ಸುತ್ತಮುತ್ತ ಒಂದು 5 ಸೆಂಟ್ಸ್ ಜಾಗ ಇರುವವರು ಅಲ್ಲಿ ಕೂಡ ಬೆಳಿಬಹುದು ಅಥವಾ ಟೆರೆಸ್ ಅಲ್ಲಿ ಕೂಡ ಬೆಳಿಬಹುದು. ಟೆರೆಸಲ್ಲಿ ಬಹಳಷ್ಟು ಜನ ಈಗ ಟೆರೆಸ್ ಅದನ್ನು ಬೆಳೆದು ತೋರಿಸ್ತಾ ಇದ್ದಾರೆ. ನಿಮಗೆ ಗೊತ್ತಿರ್ಬೋದು ಜಿ ಪಿ ಶನ್ ಅಂತ ಮಂಗಳೂರಿನವರು. ಹೌದು, ನನ್ನ ಮಿತ್ರ ಅವರು ಅದನ್ನು ಬೆಳೀತಾರೆ. ಅದರಲ್ಲಿ ಆಗ್ತದೆ, ಬೆಳೀಲಿಕ್ಕೆ ಆಗ್ತದೆ. ನಿಮಗೆ ಟ್ಯಾರಿಸ್ ಅಲ್ಲಿ ಬೆಳಿಲಿಕ್ಕೆ ಬಹಳ ಉತ್ತಮ ಅಂತ ಪ್ರಾಡಕ್ಟ್. ಯಾಕೆಂತ ಹೇಳಿದ್ರೆ ಅದಕ್ಕೆ ನೀರು ವಾರಕ್ಕೆ 1 ಅಥವಾ 2 ಸಲ ಹಾಕಿದ್ರೆ ಸಾಕು. ಅದ್ರ ಅಷ್ಟಕ್ಕೆ ಒಂದು ಬದಿಯಲ್ಲಿ ಅಂದ್ರೆ ಬೇರು ತುಂಬಾ ಆಳಕ್ಕೆ ಹೋಗುದಿಲ್ಲ, ಮೇಲ್ಗಡೆ ಇರ್ತದೆ, ಮೇಲ್ಗಡೆನೆ ಇರ್ತದೆ, ಪಾಟ್ ಅಲ್ಲಿ ಕೂಡ ಬೆಳಿಬಹುದು. ಅದು ಏನೊಂದು ಪ್ರಾಬ್ಲಮ್ ಅಂತ ಹೇಳಿದ್ರೆ ಅದು ಕೆಳಗೆ ಬಿದ್ದಾಗ ಅದು ಬ್ರಾಂಚ್ ಅದು ಬೇರನ್ನು ಸಿಮೆಂಟಿ ಕೂಡ ಹಿಡ್ಕೊಳ್ತದೆ. ಹೀಗಾಗಿ ನೆಲಕ್ಕೆ ಬೀಳದಾಗೆ ನಾವು ನೋಡ್ತಾ ಇರ್ಬೇಕು, ಅದನ್ನು ಕಟ್ ಮಾಡ್ತಾ ಇರ್ಬೇಕು. ಇಲ್ಲದ್ರೆ ಇಡೀ ಸಿಮೆಂಟ್ ಅನ್ನು ಅದನ್ನು ಬೇರು ಕವರ್ ಮಾಡ್ತಾ ಇರ್ತದೆ. ಬಹಳ ಸಂತೋಷ ರಾಜವರ್ಮ ಬೈಲಂಗಡಿಯವರೇ. ಡ್ರ್ಯಾಗನ್ ಫ್ರೂಟ್ ಎನ್ನುವಂತಹದ್ದು ಹೆಚ್ಚು ಆರೋಗ್ಯದಾಯಕವಾದಂತಹ ಒಂದು ಹಣ್ಣು, ಅದನ್ನ ಇತ್ತೀಚಿನ ವರ್ಷಗಳಲ್ಲಿ ಹೆಚ್ಚು ಉತ್ಸಾಹದಿಂದ ಜನರು ಬೆಳೀತಾ ಇದ್ದಾರೆ. ಇದನ್ನ ಬೆಳೆಯುವಂತಹದ್ದು ಕೂಡ ಬಹಳಷ್ಟು ಸುಲಭ ಎನ್ನುವಂತಹ ಒಂದು ಮಾತನ್ನು ಕೂಡ ಹೇಳಿದ್ರಿ. ನಿಮ್ಮ ಅನುಭವವನ್ನು ಹಂಚಿಕೊಂಡಿದ್ದಕ್ಕಾಗಿ ಧನ್ಯವಾದಗಳು. ನಮಸ್ಕಾರ. ನಮಸ್ಕಾರ. ಇದುವರೆಗೂ ಡ್ರ್ಯಾಗನ್ ಫ್ರೂಟ್ ಈ ಹಣ್ಣಿನ ಕೃಷಿ ಕುರಿತು ಮೂಡಬಿದ್ರೆಯ ರಾಜವರ್ಮ ಬೈಲಂಗಡಿ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ. ಇವರನ್ನು ಸಂದರ್ಶಿಸಿದವರು ಟಿಎಸ್ ಪ್ರಸಾದ್. ಈ ವರ್ಷ ನಮ್ಮ ವೆಡ್ಡಿಂಗ್ ಆನಿವರ್ಸರಿಗೆ ಏನ್ ಮಾಡ ಏನ? ಈ ಸಲ ನಮ್ಮ ಅಂಗಾಂಗಗಳನ್ನೇ ದಾನ ಮಾಡೋದಾಗಿ ಪ್ರತಿಜ್ಞೆ ಮಾಡೋಣ ಅಂತಿದ್ದೀನಿ. ಏನಂತೀಯ ಚಿನ್ನ? ಏನಂದ್ರಿ? ಬದುಕಿದಾಗ್ಲೇ ಈ ಪುಣ್ಯದ ಕೆಲಸ ಮಾಡೋಣ ಅಂತ ಸಂಕಲ್ಪ ಮಾಡಿದ್ದೀನಿ. ನೀನು ನನ್ ಜೊತೆ ಇರ್ತೀಯ ಅಲ್ಲ? ನಾನು ಇದನ್ನೇ ಯೋಚನೆ ಮಾಡಿದ್ದೆ ಕಣ್ರಿ. ಸತ್ತೋದ್ಮೇಲೆ ನಮ್ಮ ಈ ಅತ್ಯಮೂಲ್ಯವಾದ ಅಂಗಾಂಗಗಳು ಎಷ್ಟೊಂದು ಜನರಿಗೆ ಮರುಜೀವ ಕೊಡುತ್ತೆ. ಹೌದು, ಇಬ್ರು ಜೊತೆಯಾಗಿ ಸಂಕಲ್ಪ ಮಾಡೋಣ. ಇಂದೇ ಅಂಗಾಂಗ ದಾನ ಮಾಡುವ ಸಂಕಲ್ಪ ಮಾಡಿ. ಹೆಚ್ಚಿನ ಮಾಹಿತಿಗೆ SOTTO ಕರ್ನಾಟಕ 9845006768 ಗೆ ಕರೆ ಮಾಡಿ. ಆರೋಗ್ಯ ಮತ್ತು ಕುಟುಂಬ ಕಲ್ಯಾಣ ಇಲಾಖೆಯ ಪ್ರಕಟಣೆ. ಕೃಷಿ ಮಾಹಿತಿ ಕೇಳೋಣ. ಗೇರು ಬೆಳೆಯ ವಿವಿಧ ಹಂತಗಳಲ್ಲಿ ಸುಮಾರು 60 ಹೆಚ್ಚು ಪ್ರಭೇದಗಳ ಕೀಟಗಳು ವಿವಿಧ ಮಟ್ಟಗಳಲ್ಲಿ ಬೆಳೆಯನ್ನು ಬಾಧಿಸುತ್ತವೆ. ಅವುಗಳಲ್ಲಿ ಅತಿ ಮುಖ್ಯವಾದಂಥವು ಹಾಗೂ ಹೆಚ್ಚಿನ ಬಾಧೆಯನ್ನು ನೀಡುವಂಥವು ಗೇರು ಕಾಂಡ ಹಾಗೂ ಬೇರು ಕೊರೆಯುವಂತಹ ಕೀಟ ಮತ್ತು ಟೀ ಸೊಳ್ಳೆ ಅಥವಾ ಟೀ ಮಸ್ಕಿಟೋ. ಎಲೆ ಸುರಂಗ ಹುಳು, ಎಲೆ ಮತ್ತು ಹೂಗೊಂಚಲು ನೇಯುವಂತಹ ಹುಳ, ಹಣ್ಣು ಮತ್ತು ಬೀಜ ಕೊರೆಯುವಂತಹ ಹುಳುಗಳು ಹೆಚ್ಚು ಪ್ರಮುಖವಾಗಿಲ್ಲ ಹಾಗೂ ಹೆಚ್ಚಿನ ಹಾನಿಯನ್ನು ಕೂಡ ಅವು ಉಂಟು ಮಾಡುವುದಿಲ್ಲ. ಕಾಂಡ ಮತ್ತು ಬೇರು ಕೊರೆಯುವಂತಹ ಹುಳು ಸ್ಟೆಮ್ ಆ್ಯಂಡ್ ರೂಟ್ ಬೋರರ್ಸ್, ಇವು ಅನೇಕ ಪ್ರಭೇದಗಳು ಗೇರಿನ ಕಾಂಡವನ್ನು ಕೊರೆದು ಹಾನಿಗೊಳಿಸುವ ಹಾಗಿದ್ದು ಅದರಲ್ಲಿ ಪ್ಲೊಸಿಡೀರಸ್ ಫೆರುಜೀನಿಯಸ್ ಪ್ರಭೇದಕ್ಕೆ ಸೇರಿರುವಂತಹ ಕೀಟವು ಪ್ರಧಾನವಾಗಿದ್ದು ಕಂದು ಮತ್ತು ಕಪ್ಪನೆಯ ದುಂಬಿ ಜಾತಿಯ ಕೀಟವಾಗಿದೆ. ಸಾಮಾನ್ಯವಾಗಿ ಇದರ ಹಾವಳಿಯಿಂದ 10% ಮತ್ತು ಹಳೆಯ ಮತ್ತು ನಿರ್ಲಕ್ಷಿತ ತೋಟಗಳಲ್ಲಿ 15%ವರೆಗೂ ಹಾನಿಯ ಪ್ರಮಾಣ ಇರುತ್ತದೆ. ಪ್ರೌಢ ಕೀಟಗಳು ಗಾಢ ಕಂದು ಬಣ್ಣಕ್ಕಿರ್ತವೆ. ಕುಡಿಮೀಸೆಗಳು ದೇಹದಷ್ಟು ಉದ್ದವಾಗಿರ್ತವೆ. ರಾತ್ರಿಯ ವೇಳೆಯಲ್ಲಿ ಹೆಣ್ಣು ದುಂಬಿಗಳು ಗೇರಿನ ಕಾಂಡದ ಮೇಲೆ 1 ಎತ್ತರದವರೆಗೆ ತೊಗಟೆಯ ಸಂದುಗಳಲ್ಲಿ ಹೆಚ್ಚಾಗಿ ಮರದ ಬುಡದ ಭಾಗದಲ್ಲಿ ಮೊಟ್ಟೆಗಳನ್ನು ಇಡ್ತವೆ. ಮೊಟ್ಟೆಗಳು ನೋಡುವುದಕ್ಕೆ ಬಿಳಿ ಬಣ್ಣಕ್ಕಿದ್ದು ಅನ್ನದ ಅಗುಳಿನ ಹಾಗಿರ್ತವೆ. ಕೆಲವೊಮ್ಮೆ ನೆಲದ ಮೇಲೆ ಬಂದಿರುವಂತಹ ಬೇರುಗಳ ಮೇಲೆಯೂ ಕೂಡ ಮೊಟ್ಟೆಗಳನ್ನು ಇಡಬಹುದು. ಪ್ರೌಢ ಕೀಟಗಳು ನೇರವಾಗಿ ಬೆಳೆಯನ್ನು ಹಾನಿ ಮಾಡುವುದಿಲ್ಲ. ಮೊಟ್ಟೆಯಿಂದ ಹೊರಬಂದಿರುವಂತಹ ಮರಿ ಹುಳುಗಳು ತೊಗಟೆಯ ಕೆಳಗಡೆ ಅಡ್ಡಾದಿಡ್ಡಿಯಾಗಿ ಸುರಂಗಗಳನ್ನು ಕೊರೆದು ಅಂಗಾಂಶವನ್ನು ತಿಂತವೆ. ಬಾಧೆಗೆ ಒಳಗಾಗಿರುವಂತಹ ಮರದ ಬುಡಭಾಗದಲ್ಲಿ ರಂಧ್ರಗಳಿಂದ ಕಂದು ಬಣ್ಣದ ಅಂಟು ದ್ರವ ಮತ್ತು ಮರದ ಹುಡಿಯು ಹೊರಬೀಳ್ತಾ ಇರ್ತದೆ. ಬಾಧೆಯು ತೀವ್ರವಾಗಿದ್ದಾಗ ಬುಡಭಾಗದಲ್ಲಿನ ತೊಗಟೆಯ ಭಾಗವನ್ನೆಲ್ಲ ಹಾನಿ ಮಾಡುವುದರಿಂದ ಆಹಾರ ಪೂರೈಕೆ ಕಡಿಮೆಯಾಗಿ ಎಲೆಗಳು ಹಳದಿ ಬಣ್ಣಕ್ಕೆ ತಿರುಗಿ ಕ್ರಮೇಣ ಉದುರಿ ಹೋಗ್ತವೆ. ಬೆಳೆದಂತಹ ಮರಿ ಹುಳುಗಳು ಕಾಂಡದ ತಿರುಳನ್ನು ಕೊರೆದು ಪ್ರವೇಶ ಮಾಡಿ ಅಲ್ಲಿನ ಅಂಗಾಂಶಗಳನ್ನು ಕೊರೆದು ಸುರಂಗಗಳನ್ನು ಮಾಡ್ತವೆ. ಇದರಿಂದ ಆಹಾರ ಅಂಶ ಮತ್ತು ಪೋಷಕಾಂಶಗಳ ಪೂರೈಕೆ ಪೂರ್ಣವಾಗಿ ನಿಲ್ಲುವುದೇ ಅಲ್ಲದೆ ಮರವು ಭೌತಿಕ ಶಕ್ತಿಯನ್ನು ಕೂಡ ಕಳೆದುಕೊಳ್ಳುತ್ತದೆ. ನಿಧಾನವಾಗಿ ಅಂದರೆ ಬಾಧೆ ಪ್ರಾರಂಭವಾದ 1-2 ರೆಂಬೆಗಳೆಲ್ಲ ಒಣಗಿ ಇಡೀ ಗಿಡವೇ ಸತ್ತು ಹೋಗಬಹುದು. ಸಾಮಾನ್ಯವಾಗಿ ಮಾರ್ಚ್ನಿಂದ ಮೇ ತಿಂಗಳಿನಲ್ಲಿ ಪ್ರೌಢ ದುಂಬಿಗಳ ಚಟುವಟಿಕೆ ಹೆಚ್ಚಾಗಿರುತ್ತದೆ. ಮಳೆಗಾಲದ ಪ್ರಾರಂಭದಲ್ಲಿ ಕಾಂಡದ ಮೇಲೆ ಮೊಟ್ಟೆಗಳನ್ನು ಇಡುತ್ತವೆ. ಸಾಮಾನ್ಯವಾಗಿ ಹಳೆಯ ಮರಗಳಿಗೆ ಇದರ ಬಾಧೆ ಹೆಚ್ಚು. ಬಾಧೆಗೆ ಒಳಗಾಗಿರುವಂತಹ ಮರದಲ್ಲಿ ಸುಮಾರು 40 ಹೆಚ್ಚು ಮರಿ ಕೀಟಗಳನ್ನು ಕಾಣಬಹುದು. ಈ ಕೀಟವು ಹಾನಿ ಮಾಡುವ ಹಂತ ಹೊರಗೆ ಕಾಣಿಸದೆ ಕಾಂಡದ ಒಳಗಡೆ ಇರುವುದರಿಂದ ಸಕಾಲದಲ್ಲಿ ಮುಂಜಾಗ್ರತೆ ಕ್ರಮವನ್ನು ಕೈಗೊಳ್ಳಬೇಕು. ತೋಟದ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳುವಂತಹದ್ದು ಮುಖ್ಯವಾಗಿ ಗೇರು ತೋಟಗಳಲ್ಲಿ ಅತಿಯಾಗಿ ಬಾಧೆಗೆ ಒಳಗಾಗಿರುವಂತಹ ಹತೋಟಿಗೆ ಬಾರದ ಗೇರು ಮರಗಳನ್ನು ಆಗಾಗ್ಗೆ ಕಡಿದು ತೆಗಿಬೇಕು. ಇದರಿಂದ ಕೀಟದ ಅಭಿವೃದ್ಧಿ ಮತ್ತು ಸಂಖ್ಯೆ ಕಡಿಮೆಯಾಗಿ ಬೇರೆ ಮರಗಳಿಗೆ ಬಾಧೆ ಉಂಟಾಗುವುದನ್ನು ತಪ್ಪಿಸಬಹುದು. ಕೀಟದ ಇತರೆ ಆಸರೆ ಸಸ್ಯಗಳನ್ನು ಗೇರು ತೋಟ ಮತ್ತು ಸುತ್ತಮುತ್ತಲಿನ ಪ್ರದೇಶದಲ್ಲಿ ಬೆಳಿಬಾರದು. ಬೂರುಗ, ಹಲಸು, ನುಗ್ಗೆ, ಅಂಜೂರ ಈ ಮರಗಳಲ್ಲಿ ಕಾಂಡ ಕೊರೆಯುವ ಹುಳವು ಅಭಿವೃದ್ಧಿಯಾಗಿ ಗೇರು ಮರಗಳಿಗೆ ಹೆಚ್ಚು ಬಾಧೆಯನ್ನು ಉಂಟು ಮಾಡುತ್ತದೆ. ನಿರ್ವಹಣಾ ಕ್ರಮಗಳು ಅಂತಂದರೆ ಗೇರು ತೋಟದಲ್ಲಿ ತಿರುಗಾಡಿ ಮರಗಳ ಬುಡಭಾಗವನ್ನು ಪರಿಶೀಲಿಸಿ ಕಾಂಡ ಕೊರೆದಿರುವಂತಹ ಬಾಧೆಯನ್ನು ಪರಿಶೀಲಿಸಬೇಕು. ತೀವ್ರವಾಗಿ ಬಾಧೆಗೆ ಒಳಗಾಗಿರುವಂತಹ ಮರಗಳನ್ನು ಕಡಿದು ತೆಗೆದು ತೋಟದಿಂದ ಹೊರಗೆ ಸಾಗಿಸಬೇಕು. ಕೆತ್ತಿರುವಂತಹ ಭಾಗಕ್ಕೆ 1 ನೀರಿನಲ್ಲಿ 50 ಕಾರ್ಬೊರಿಲ್ ಮತ್ತು 50 ಕಾಪರ್ ಆಕ್ಸಿಕ್ಲೋರೈಡ್ ಬೆರೆಸಿರುವಂತಹ ದ್ರಾವಣವನ್ನು ಚೆನ್ನಾಗಿ ಲೇಪಿಸಬೇಕು. ಕೃಷಿ ಮಾಹಿತಿ ಕೇಳಿದಿರಿ. ಪ್ರಸ್ತುತಿ TS ಪ್ರಸಾದ್. ಪ್ರಧಾನ ಮಂತ್ರಿ ಕಿಸಾನ್ ಮಾನ್ ಧನ್ ಯೋಜನಾ ಮಿಲೇಗಾ ಪೆನ್ಷನ್ ಕಾ ಸಹಾರ ಕೃಷಕ ನಾ ಹೋಗಾ ಬೇಸಹಾರ ಜುಡೇಗಾ ಖುಷಿಯೋ ಸೇ ನಾತಾ ಕಟೇಗಾ ಸುಖ ಸೇ ಬುಢಾಪಾ ಸುರಕ್ಷಿತ ಹೋಗಾ ಅನ್ನದಾತಾ ಸುರಕ್ಷಿತ ಹೋಗಾ ಅನ್ನದಾತಾ

ವೈಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ಕೇಚರೇಂದ್ರನ ಸುತನ ರಥದ ಅಚ್ಚ ಪೀಠದಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ನಾಚದೆ ಮಾಧವ ಕೇಶವ ಎಂಬ ವಾಚಕಂಗಳಲ್ಲಿ ವೀಚುಕೊಂಡದ ಪುರಂದರ ವಿಠಲದ ಲೋಚನಾಗ್ರದಲ್ಲಿ ಬಿಳ್ಳಂಗೋವಿಯ ಚೆಲ್ವ ಕೃಷ್ಣರಾಯಲ್ಲಿ ನೋಡಿದಿರಿ ರಂಗನ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದರಲ್ಲಿ ತಾನಿಲ್ಲದಿಲ್ಲವೆಂದು ಬಲ್ಲ ಜಾಣರೆ ಪಿಳ್ಳಂಗೋವಿಯ ಜಲ್ವ ಕೃಷ್ಣನಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಎಲ್ಲಿ ನೋಡಿದಿರಿ ಪುತ್ತೂರು ನರಸಿಂಹ ನಾಯಕ್ ಅವರ ಧ್ವನಿಯಲ್ಲಿ ಕನಕದಾಸರ ಕೀರ್ತನೆ. ಕೃಷ್ಣ ಕೃಷ್ಣ ಬಾರೋ ಪಾಲ್ಗಡದ ಕಾಲಂದುಗೆ ಕಿರುಗೆಜ್ಜೆ ಧಿಮಿ ಧಿಮಿ ಧಿಮಿ ಧಿಮಿ ಧಿಮಿರೆನ್ನುತ್ತ ಕೃಷ್ಣಯ್ಯ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನೆಲೆಯಾದಿ ಕೇಶವನ ವಾಸ ಉಡುಪಿಲಿ ನೆಲೆಯಾದಿ ಕೇಶವನ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ದಾಸ ನಿನ್ನ ಪದ ದಾಸ ನಿನ್ನ ಪದ ದಾಸ ಸಲಹನು ಬಾರಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ನಿನ್ನ ಭಕ್ತರ ಮನೆಗೀಗ ಕೃಷ್ಣಯ್ಯ ಬಾರೋ ಕೃಷ್ಣಯ್ಯ ಬಾರೋ ಎನ್ ಪದ್ಮಶ್ರೀ ಹಾಗೂ ಎನ್ ಸೌಮ್ಯ ಹಾಡಿರುವ ಪುರಂದರದಾಸರ ಕೀರ್ತನೆ. ಕಂಡವರ ಬಾಗಿಲನ್ನು ನಾಯ